ಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲಗಡಲೆ ತಳಿಗಳು ಮತ್ತು ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಪಾನಿ ಭೀ ಬಂದ್ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ ಇಕಟ್ಟೆ ಹೋ ಯಾ ಖಬರ್ ಆಯ ಡಾಗ್ ಬಾಬೂ ಖಬರ್ ಕುಛ್ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ್ ಚಲನಾ ಪಡೆಗಾ ಐಸೆ ಕೈಸೆ ಘರ್ ಬಾರ್ ಛೋಡ್ ದೇ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೇ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ್ ಪಹುಂಚೋ ಆಪ್ಕೆ ಹಿತ್ ಮೇ ತತ್ಪರ್ ಎನ್ಡಿಎಂಎ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ ಸಕಲ ಜೀವಿಗಳಿಗೆ ಭೂಮಿ ಆಶ್ರಯ ತಾಣ ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಉಸಿರು ಕಟ್ಟಿಸಿ ತೆಗೆಯದಿರಿ ಜೀವ ಸಂಕುಲಗಳ ಪ್ರಾಣ ಹಿಂದೆ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಉಪಯೋಗ ಪ್ಲಾಸ್ಟಿಕ್ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲ ಬಳಸೋಣ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ರೂಪಿಸಲು ಬನ್ನಿ ಕೈಜೋಡಿಸಿ ಪ್ರತಿಯೊಬ್ಬರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555 ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು ಉಸಿರಾಟದ ತೊಂದರೆ ಎದೆಬಡಿತ ಹೆಚ್ಚಾಗುವುದು ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ ದೈಹಿಕ ಅಂತರ ಕಾಪಾಡಿ ಕೈಗಳ ಸ್ವಚ್ಛತೆ ಕಾಪಾಡಿ ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಯಾಕೋ ರಮಣ ಹಿಂಗ್ ಚಿಂತಿ ಒಳಗ್ ಕುಂತಿಯಲ್ಲ ಈ ಸಲ ಬೆಳಿ ಹಾಳಾಯ್ತು ಅಂದ್ರ ದೊಡ್ಡ ಹಾನಿ ಆಗ್ತದ ಅದಕ್ಕೆ ಯಾಕೆ ಹೆದರ್ತಿ ರಮಣ AIC ಇದೆಯಲ್ಲ ಅಂದ್ರ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಇದು ರೈತರ ಬೆಳೆಯ ವಿಮೆ ಮಾಡಿಸಿ ಒಂದ್ ವೇಳೆ ಬೆಳೆ ಹಾಳಾದ್ರೆ ರೈತರಿಗೆ ಆರ್ಥಿಕ ಸಹಾಯ ಮಾಡುತ್ತೆ ನಿಜವಾಗ್ಲೂ ಹಾ ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ ತಪ್ಪದೆ ನಿಮ್ ಬೆಳೆಯ ವಿಮೆಯನ್ನ AIC ಮಾಡಿಸಿ ಅಂತ ಬೆಳೆಯನ್ನ ಕಾಪಾಡುವುದು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಹಿಂದೆ ನಿಮ್ಮ ಬೆಳೆಯ ವಿಮೆಯನ್ನ ಮಾಡಿಸಲು ಹತ್ತಿರದ ವಾಣಿಜ್ಯ ಗ್ರಾಮೀಣ ಅಥವಾ ಸಹಕಾರಿ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಅಥವಾ PMMPY.GOV.IN ನಲ್ಲಿ ಫಾರ್ಮ್ ಅನ್ನು ತುಂಬಿ ಮತ್ತು ನೈಸರ್ಗಿಕ ವಿಪತ್ತು ಕಾಡು ಪ್ರಾಣಿಗಳ ದಾಳಿಯಿಂದ ಮತ್ತು ಇತರೆ ಕಾರಣಗಳಿಂದ ಆಗುವ ಬೆಳೆಯ ಹಾನಿಗೆ ಆರ್ಥಿಕ ಸಹಾಯವನ್ನ ಪಡೆಯಿರಿ AIC ಸಂಪನ್ನ ಭಾರತದ ಗುರುತು ವಿಮೆಯು ಕೋರಿಕೆಯ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಭಾಯೋ ಭೂಕಂಪ ಸಂಭಾವಿತ ಪಹಾಡಿ ಕ್ಷೇತ್ರ ಮೇ ಲ್ಯಾಂಡ್ಸ್ಲೈಡ್ ಕೆ ಖತರೆ ಕೆ ಬಾರೆ ಮೇ ಆಜ್ ಹಮೇ ಭೂ ವಿಜ್ಞಾನಿ ಬತಾಯೆಂಗೆ ಸಬ್ಸೆ ಪಹಲಿ ಬಾತ್ ಕಚ್ಚೆ ಪಹಾಡೋ ಪರ್ ಮಕಾನ್ ನಾ ಬನಾಯೆ ಪಹಾಡಿ ಕ್ಷೇತ್ರ ಮೇ ಭಾರಿ ನಿರ್ಮಾಣ ಮಿಟ್ಟಿ ಕಿ ಪಕಡ್ ಕೋ ಢೀಲಾ ಕರ್ತಾ ಹೈ ಐಸೆ ಮೇ ಭೂಕಂಪ ಆನೆ ಪರ್ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ ಜಾತಾ ಹೈ ಇಸ್ಲಿಯೆ ಇಮಾರತೋ ಕೆ ನಿರ್ಮಾಣ ಕೆ ಸಮಯ ಭೂಕಂಪ ಸೆ ಬಚಾವ್ ಸಂಬಂಧಿ ಮಾಪದಂಡೋ ಕಾ ಖ್ಯಾಲ್ ರಖನಾ ಚಾಹಿಯೆ ಔರ್ ಮಿಟ್ಟಿ ಕಿ ಪಕಡ್ ಮಜಬೂತ್ ಬನಾನೆ ಕೆ ಲಿಯೆ ಅಧಿಕ್ ಸೆ ಅಧಿಕ್ ಪೇಡ್ ಲಗಾಯೆ ಆಪ್ಕೆ ಹಿತ್ ಮೇ ತತ್ಪರ್ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ ನಮಸ್ಕಾರ ಡಾಕ್ಟರ್ ಮೂಡ್ಲಗಿರಿಯಪ್ಪ ಅವರೇ ನಮಸ್ಕಾರ ನೆಲಗಡಲೆ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳು ಬೆಳೆ ಹೌದು ಇದನ್ನು ಕುಷ್ಕಿನಲ್ಲಿ ನಮ್ಮ ರೈತ ಬಾಂಧವರು ಮುಂಗಾರಿನಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳ್ಕೊಳ್ತಾರೆ ಹೌದು ನೀರಾವರಿ ಆಶ್ರಯ ಇರುವಂಥವ್ರು ಕೂಡ ಇದನ್ನು ಬೆಳ್ಕೊಳ್ತಾರೆ ಬೆಳೀತಾರೆ ನೀರಾವರಿ ಆಶ್ರಯದಲ್ಲಿ ಬೇಸಿಗೆಯಲ್ಲೂ ಕೂಡ ಒಂದು ಬೇಸಾಯ ಮಾಡೋದನ್ನು ನಾವು ಕಾಣಬಹುದು ಹೌದು ಇವತ್ತು ತಾವು ಮುಖ್ಯವಾಗಿ ಈ ಕುಷ್ಕಿನಲ್ಲಿ ಅದರ ಮುಂಗಾರಿನಲ್ಲಿ ಈ ನೆಲಗಡಲೆ ಬೇಸಾಯದ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು ಹೌದು ಮೊದಲಿಗೆ ನೆಲಗಡಲೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀವಿ ಸೊ ಈ ನೆಲಗಡಲೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಹುಮುಖ್ಯವಾದ ಎಣ್ಣೆಕಾಳು ಬೆಳೆ ಸೊ ಇದು ಸುಮಾರು ದಿವಸದಿಂದ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು ಸೊ ಇತ್ತೀಚೆಗೆ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ ಏನು ಕಾರಣಗಳಿರ್ಬೋದು ಅಂತ ಸೊ ಈ ವಿಸ್ತೀರ್ಣ ಕಡಿಮೆ ಆಗಲಿಕ್ಕೆ ಕಾರಣ ಈ ಒಂದು ಮಳೆ ಏರುಪೇರು ಇರ್ಬೋದು ಅದೇ ರೀತಿಯಾಗಿ ಸುಧಾರಿತ ಒಂದು ತಳಿಗಳು ಇದರಲ್ಲಿ ಶೇಂಗಾದಲ್ಲಿ ಸ್ವಲ್ಪ ಕೊರತೆ ಇದೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದು ಎಲ್ಲಾ ಬೆಳೆಗೆ ಹೋಲಿಸಿದಾಗ ಈ ಒಂದು ಮಳೆಯ ಒಂದು ವೈಪರೀತ್ಯ ಅಥವಾ ಉಷ್ಣಾಂಶದ ವೈಪರೀತ್ಯ ಆದಾಗ ಈ ಒಂದು ಬೆಳೆಯ ಇಳುವರಿ ಕುಂಠಿತ ಆಗ್ತದೆ ಸೊ ಅದು ಅಲ್ಲದೆ ಈಗ ದಿವಸ ಇದು ಒಂದು ಮಾರುಕಟ್ಟೆ ಬೆಲೆ ಕೂಡ ಕಡಿಮೆ ಆಗ್ತಾ ಐತೆ ಸೊ ಹಾಗಾಗಿ ಇವತ್ತಿನ ದಿವಸ ಇದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತೈತೆ ಆದರೂ ಕೂಡ ಇವತ್ತಿನ ದಿವಸ ರೈತರು ಇದನ್ನ ಬೆಳೀತಾ ಇದ್ದಾರೆ ಅಂದ್ರೆ ಮೊದಲೇ ಇದನ್ನ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಯೂಸ್ ಮಾಡ್ತಾ ಇದ್ರು ಎಣ್ಣೆ ತೆಗಿಲಿಕ್ಕೂ ಹೋಗ್ತದೆ ಬಟ್ ಇವತ್ತಿನ ದಿವಸ ರೈತರು ಇದು ಬೆಳೆನ ಬೆಳೀತಾ ಇರೋದ್ರಿಂದ ಈ ಮೌಲ್ಯವರ್ಧಿತ ಸಾಕಷ್ಟು ಆಗ್ತಾ ಇದೆ

ಸೊ ಈಗ ರೈತರು ಸಾಕಷ್ಟು ಪ್ರಶ್ನೆ, ಈಗ ಬೀಜೋಪಚಾರ ಹೇಳ್ತೀರಿ, ಕೀಟನಾಶಕ ಹೇಳ್ತೀರಿ, ರೈಜೋಬಿಯಂ ಹೇಳ್ತೀರಿ, ಶಿಲೀಂಧ್ರ ನಾಶಕ ಹೇಳ್ತೀರಿ ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ರೈತರು ಮೊದಲು ಈ ಫಂಗಿಸೈಡ್ ಅಂತ ಹೇಳ್ತೀವಿ, ಶಿಲೀಂಧ್ರನಾಶಕಗಳು ಫಸ್ಟ್ ಶಿಲೀಂಧ್ರ ನಾಶಕಗಳನ್ನು ಬೀಜೋಪಚಾರ ಮಾಡಬೇಕು, ತದನಂತರ ಈ ಕೀಟನಾಶಕಗಳನ್ನ ಇದು ಮಾಡಬೇಕಾಗುತ್ತೆ, ತದನಂತರ ಈ ರೈಜೋಬಿಯಂ ಜೈವಿಕ ಗೊಬ್ಬರ ರೈಜೋಬಿಯಂ ಇರ್ಬೋದು, ಪಿ ಎಸ್ ಬಿ ಇರ್ಬೋದು, ರಂಜಕ ಕರಗಿಸುವ ಗೊಬ್ಬರಗಳು, ಈ ಸೊ ಈ ರೀತಿಯಾಗಿ ಮಾಡಿದ್ದೆ ಆದ್ರೆ ಖಂಡಿತ ಇದರಿಂದ ಲಾಭ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಅಂತ ಹೇಳಿರ್ತಾವ. ಹೌದೌದು. ಯಾವ ಶಿಲೀಂಧ್ರ ನಾಶಕದಿಂದ? ಈಗ ಮಾರ್ಕೆಟ್ ನಾಗ ಸಿಗುತ್ತೆ ಕ್ಯಾಪ್ಟನ್ ಅಂತ, ಸೊ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ರೋಗದ ಬಾಧೆ ಕಡಿಮೆ ಆಗುತ್ತೆ. ಅಂದ್ರೆ ಮಣ್ಣಿಂದ ಬರುವಂತ ರೋಗ, ಮಣ್ಣಿಂದ ರೋಗ. ಅದೇ ರೀತಿಯಾಗಿ ಕೆಲವೊಂದು ಭಾಗದಲ್ಲಿ ಗೊಣ್ಣೆ ಹುಳು ಬರುತ್ತೆ. ಹೌದೌದು. ಸೊ ಬಹಳ ಒಂದು ಹಾವಳಿ ಇದು. ಸೊ ಇದಕ್ಕೆ ಏನ್ ಮಾಡಿದೀವಿ, ವಿಶೇಷವಾಗಿ ಮಧುಗಿರಿ ಪಾವಗಡ ಶಿರಾ ಮೊಳಕಾಲ್ಮೂರು ಚಳ್ಳಕೆರೆ ಎಲ್ಲಾ ಭಾಗದಲ್ಲಿ ಈ ಗೊಣ್ಣೆ ಹುಳು ಬಾಧೆ ಜಾಸ್ತಿ ಇದೆ. ಅಂದ್ರೆ ಸಸಿ ಕತ್ತರಿಸೋದು ಅಂದ್ರೆ ಸುಮಾರು ಬಿತ್ತಿದ ಒಂದು 10-15 ದಿವಸದಲ್ಲಿ ಅದು ಗಿಡಗಳು ಒಣಗೋಗಿ ಸಾಯ್ತಾ ಇರ್ತದೆ. ಸೊ ಅದಕ್ಕೆ ಕ್ಲೋರೋಪೈರಿಫಾಸ್ ಅಂತ ಸಿಗುತ್ತೆ ಕೀಟನಾಶಕ. ಸೊ ಅದನ್ನ ಸುಮಾರು 15 ಮಿಲಿ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ದೆ ಆದ್ರೆ ಖಂಡಿತ ಅದರ ಆವಳಿ ಕಡಿಮೆ ಆಗುತ್ತೆ. ಪ್ರಾರಂಭದಲ್ಲಿ ನಾವು ಅದರಿಂದ ಒಂದು ಮುಕ್ತಿ ಪಡಿಬಹುದು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಬೀಜೋಪಚಾರದಿಂದ ಕಡಿಮೆ ಖರ್ಚು ಮಾಡಿ ಅದರ ಒಂದು ಹಾವಳಿನ ಅತೋಟಿ ಮಾಡಬಹುದು. ಇನ್ನು ರೈಜೋಬಿಯಂ ಎಷ್ಟು ಪ್ರಮಾಣದಲ್ಲಿ? ಈಗ ರೈಜೋಬಿಯಂ 400 ಗ್ರಾಮ್ ಒಂದು ಎಕರೆ ಬೀಜಕ್ಕೆ ರೈಜೋಬಿಯಂ ಇರ್ಬೋದು, ಪಿ ಎಸ್ ಬಿ ಅಂದ್ರೆ ರಂಜಕ ಕರಗಿಸೋದು, ಎರಡನ್ನು ಬಳಸ್ಕೋಬಹುದು. ಎರಡು ಜೈವಿಕ ಗೊಬ್ಬರ. ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ, ಡಿ ಎ ಪಿ ಹಾಕಿರ್ತಾರೆ ಸಾಕಷ್ಟು. ಸೊ ಮಣ್ಣಿನಲ್ಲಿ ಹಾಗೆ ಕರಗದೆ ಅಲಭ್ಯ ರಂಜಕ ಇರುತ್ತೆ. ಅಂತ ಒಂದು ಅಲಭ್ಯ ರಂಜಕ ಕರಗಿಸಬೇಕಾದ್ರೆ ಇಂತ ಒಂದು ರಂಜಕ ಕರೆಸತಕ್ಕಂಥ ಜೀವಾಣುಗಳ ಒಂದು ಬೀಜೋಪಚಾರ ಬಹಳ ಮುಖ್ಯ. ಇನ್ನ ಈ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡಬೇಕಾಗತ್ತೆ? ಈ ಕೊಟ್ಟಿಗೆ ಗೊಬ್ಬರ ಸುಮಾರು 5-7.5 ಟನ್ ರೈತರು ಇತ್ತೀಚೆಗೆ ಇದನ್ನ ಕಡೆಗಣಿಸ್ತಾ ಇದ್ದಾರೆ. ಸೊ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕಾದ್ರೆ, ಒಳ್ಳೆ ಇಳುವರಿ ಪಡಬೇಕಾದ್ರೆ, ಈ ಮಣ್ಣಿನಲ್ಲಿ ಇರತಕ್ಕಂಥ ಸೇಂದ್ರಿಯ ಪದಾರ್ಥ ಅಥವಾ ಒಂದು ಸಾವಯವ ಅಂಶ ಏನಂತ ಹೇಳ್ತೀವಲ್ಲ, ಅದಕ್ಕೆ ಖಂಡಿತ ಒಂದು 5-7.5 ಟನ್ ಒಂದು ಹೆಕ್ಟೇರ್ಗೆ 2.5 ಎಕರೆಗೆ ಹಾಕಿದ್ದೆ ಆದ್ರೆ ಖಂಡಿತ ಮಣ್ಣಿನ ಫಲವತ್ತತೆನ ಸುಧಾರಿಸಬಹುದು. ಅಂದ್ರೆ 1 ಎಕರೆಗೆ 2 ಟನ್ ಅಷ್ಟಾದ್ರೂ ಬಳಸ್ಕೋಬೇಕು. 2 ಟನ್ ಆದ್ರೂ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಅದರ ಜೊತೆಗೆ ರಸಗೊಬ್ಬರಗಳು ಕೂಡ, ರಸಗೊಬ್ಬರ 10 ಕೆಜಿ ಸಾರಜನಕ, 30 ಕೆಜಿ ರಂಜಕ, ಅದೇ ರೀತಿಯಾಗಿ 15 ಕೆಜಿ ಒಂದು ಪೊಟ್ಯಾಶ್ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಲಘು ಪೋಷಕಾಂಶಗಳ ಕೊರತೆ ಕೂಡ ಇತ್ತೀಚೆಗೆ ಕಾಣಬರ್ತಾ ಇದೆ. ಸೊ ಅದಕ್ಕೆ ದಯಮಾಡಿ ರೈತರು ಈ ನಾವು ಜಿಂಕ್ ಸಲ್ಫೇಟ್ ಅಂತ ಏನ್ ಹೇಳ್ತೀವಿ, 1 ಎಕರೆಗೆ 4 ಕೆಜಿ ಇರಬಹುದು, ಅದೇ ರೀತಿಯಾಗಿ ಬೊರಾಕ್ಸ್ 4 ಕೆಜಿ ಹಾಕಿದ್ರೆ ಸೊ ಖಂಡಿತ ಈ ಲಘು ಪೋಷಕಾಂಶ ಕೊರತೆಯನ್ನು ನೀಗಿಸಬಹುದು. ಆ ಒಂದು ಕಾಳು ಕಟ್ಟೋದು ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಗುಣಮಟ್ಟದ ಒಂದು ಕಾಯನ್ನು ನಾವು ಪಡಿಬಹುದು. ಇನ್ನು ಮುಖ್ಯವಾಗಿ ಜಮೀನಿನ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ ಬಿತ್ತನೆಗೆ? ಈಗ ರೈತರಿಗೆ ಮೊದಲೇ ಮಳೆ ಬಂದ ತಕ್ಷಣ ಭೂಮಿಯನ್ನ ಚೆನ್ನಾಗಿ ಹದ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿದ್ರೆ, ಅಂದ್ರೆ ಯಾವುದೇ ತರ ಒಂದು ಕಸ ಇರಬಾರ್ದು, ಒಂದು ಕ್ಲಾಡ್ಸ್ ಅಂತ ಹೇಳ್ತೀವಲ್ಲ, ಹೆಂಟಿಗಳು ಪುಡಿಪುಡಿಯಾಗಿರ್ಬೇಕು ಎಲ್ಲ ಮಾಡ್ಕೊಂಡು ಬಿಟ್ಟಿದ್ರೆ, ಇದನ್ನ ಒಂದು ಬಿತ್ತನೆ ಮಾಡಿದ್ದಾದ್ರೆ ಒಳ್ಳೆ ಹದ ತೇವಾಂಶ ಇರ್ಬೇಕು, ಬದಲಿಗೆ ತೇವಾಂಶ ಇದ್ದಾಗ ಬಿತ್ತಿದ್ದಾದ್ರೆ ಖಂಡಿತ ಅದರ ಒಂದು ಮೊಳಕೆ ಒಡೆಯುವ ಪ್ರಮಾಣ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಯಾವುದು ಒಳ್ಳೆ ಬಿತ್ತನೆ ಕಾಲ ಅಂತಾರೆ ಮುಂಗಾರಿನಲ್ಲಿ? ಮುಂಗಾರಿನಲ್ಲಿ ನಾವು ಜೂನ್ ಜುಲೈ ಬಹಳ ಮುಖ್ಯವಾದ್ದು. ಜೂನ್ ಮಳೆ ಬಂದ್ರೆ ಈ ಕೆಲವೊಂದು ಭಾಗದಲ್ಲಿ ಪಾವಗಡದ ಅಂತ ಒಂದು ಏರಿಯಾದಲ್ಲಿ ಮೇ ಕೊನೆ ವಾರದಲ್ಲೇ ಬಿತ್ತಾರೆ. ಅದೇ ನಾವು ಹಿರಿಯೂರು ಭಾಗಕ್ಕೆ ತಗೊಂಡೋದಾಗ ಜುಲೈ 10 ರಿಂದ ಜುಲೈ 20 ವರೆಗೂ ಬಿತ್ತಾರೆ. ಹೌದು. ಸೊ ಹೀಗಾಗಿ ಕೆಲವೊಂದು ಭಾಗದಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತಾರೆ, ಕೆಲವೊಂದು ಭಾಗಗಳೇ ಜುಲೈ ತಿಂಗಳು, ಜುಲೈ ಮಧ್ಯಭಾಗದಲ್ಲಿ, ಜುಲೈ ಮಧ್ಯಭಾಗದಲ್ಲೂ ಕೂಡ ಜುಲೈ 15 ವರೆಗೂ ಈ ಶೇಂಗಾವನ್ನ ನಾವು ಬಿತ್ತಬಹುದು. ಅಂದ್ರೆ ಅದಕ್ಕಿಂತ ತಡ ಆದ್ರೆ ಮತ್ತೆ ಅಷ್ಟು ಇಳುವರಿ ಬರೋದಿಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಜುಲೈ ಮಧ್ಯಭಾಗ, ಜುಲೈ ಮಧ್ಯಭಾಗ, ಜುಲೈ 20-25 ವರೆಗೂ ಬಿತ್ತಬಹುದು. ಬಟ್ ಮೊದಲಿಗೆ ಬಿತ್ತಿದಂತ ಒಂದು ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬೆಳವಣಿಗೆ, ಚೆನ್ನಾಗಿ ಬೆಳವಣಿಗೆ. ಇದೆಲ್ಲ ಕೂಡ ಬಿತ್ತನೆ ಒಂದು ಮಳೆ ಆಧಾರಿತದ ಮೇಲೆ ನಿಲ್ತಿರುತ್ತೆ. ಹೌದೌದು. ಸೊ ಹಾಗಾಗಿ ನಾವು ಆದಷ್ಟು ಮಳೆ ಬಂದ ತಕ್ಷಣ ಭೂಮಿ ಸಿದ್ಧತೆ ಪಡಿಸ್ಕೊಂಡಿದ್ರೆ ಮೊದಲೇ ಮಳೆ ಬಂದಾಗ ಬಿತ್ತಬಹುದು. ಜೂನ್ ಅಥವಾ ಜುಲೈ ತಿಂಗಳ ಮಧ್ಯದಲ್ಲಿ ಒಳಗೆ ಬಿತ್ತಿದ್ದೆ ಆದ್ರೆ ಖಂಡಿತ ಒಳ್ಳೆ ಇಳುವರಿ ತಗೋಬಹುದು. ಬಿತ್ತನೆ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗುತ್ತೆ? ಈಗ ಬಿತ್ತನೆ ಅಂತರ ಈಗಾಗಲೇ ನಾನು ಹೇಳಿದೆ, 1 ಎಕರೆಗೆ 40-50 ಕೆಜಿ ಬೀಜ ಬೇಕಾಗುತ್ತೆ. ಇನ್ನು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಒಂದಡಿ ಸಾಲು, ಗಿಡದಿಂದ ಗಿಡಕ್ಕೆ 1-10 ಸೆಂಟಿಮೀಟರ್. ಸೊ ಈ ರೀತಿ ಮಾಡಿದ್ದೆ ಆದ್ರೆ ನಮಗೇನು ಒಂದು ಒಂದು ಶಿಫಾರಸು ಮಾಡಿರ್ತಕ್ಕಂತ ಗಿಡಗಳ ಸಂಖ್ಯೆನ ನಾವು ಕಾಪಾಡ್ಕೋಬಹುದು. ಅಂದ್ರೆ ಈಗ ಗೊಬ್ಬರನೂ ನಾವು ಮುಂಚೆನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ. ಹೌದು. ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರ ಒಂದೇ ಸರಿ ಕೊಡೋದ? ಈ ಮಳೆಯಾಶ್ರಿತ ಪ್ರದೇಶಕ್ಕೆ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರ ಒಂದೇ ಸರಿ ಕೊಡ್ತೀವಿ. ಬಿತ್ತನೆ ಸಮಯದಲ್ಲಿ ನೀರಾವರಿ ಪ್ರದೇಶದಾದ್ರೆ 1-10 ಕೆಜಿ ಸಾರಜನಕ ಮೇಲು ಗೊಬ್ಬರವಾಗಿ ಕೊಡ್ತೀವಿ. ಬಟ್ ಮಳೆಯಾಶ್ರಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಒಂದು ಗೊಬ್ಬರಗಳನ್ನ ಬಿತ್ತುವ ಸಮಯದಲ್ಲೇ ಕೊಡ್ತೀವಿ ನಾವು.

ಸಿಪ್ಪೆ ಸುಲಿಯೋದಿರ್ಬೋದು, ಕಾಯಿ ಬಿಡಿಸೋದಿರ್ಬೋದು, ಈ ತರ ಎಲ್ಲ ಯಾಂತ್ರೀಕರಣಗಳನ್ನ ನಾವು ಅಭಿವೃದ್ಧಿ ಪಡಿಸಿದ್ವಿ. ಈ ಎಲ್ಲ ಯಾಂತ್ರೀಕರಣಗಳು ಇವತ್ತಿನ ದಿವಸ ನಮ್ಮ ಪಾವಗಡ ಕೃಷಿ ಸಂಶೋಧನಾ ಕೇಂದ್ರ ಇದೆ. ಆ ಪಾವಗಡ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಈ ಎಲ್ಲಾ ಇವನ್ನ ನಾವು ಅಲ್ಲಿ ಇಟ್ಟಿದ್ದೀವಿ. ಯಾಂತ್ರೀಕರಣಕ್ಕೆ ಬೇಕಾದಂತ ಶೇಂಗಾದಲ್ಲಿ ಯಾಂತ್ರೀಕರಣಕ್ಕೆ ಬೇಕಾದಂತ ಸವಲತ್ತುಗಳನ್ನ ಅಲ್ಲಿ ಇಟ್ಟಿದ್ವಿ. ರೈತರು ಅಲ್ಲಿಗೆ ಹೋಗಿ ನೋಡಬಹುದು. ಅಂದ್ರೆ ಅವನ್ನ ಬಾಡಿಗೆ ಪಡೆಯೋದಕ್ಕೆ ಅವಕಾಶ ಇದೆ. ಈಗ ಕೃಷಿ ಯಂತ್ರಧಾರಿಗಳು ಅಂತ ಮಾಡಿದ್ದಾರೆ, ಕೃಷಿ ಯಂತ್ರಧಾರಿಗಳಿದಾವೆ, ರೈತರು ಖಂಡಿತ ಮಾಡ್ಕೋಬಹುದು. ಇನ್ನು ಬಾಡಿಗೆ ಪಡೆಯಲಿಲ್ಲ ಅಂದ್ರೆ ಕೆಲವು ರೈತರು ಚಳ್ಳಕೆರೆ ಭಾಗದಲ್ಲಿ ಅವರ ಒಂದು ಗುಂಪು ಮಾಡಿಕೊಂಡಿದ್ದಾರೆ, ರೈತರ ಗುಂಪು, ರೈತರ ಗುಂಪುಗಳು ಒಂದು 10-15 ಜನ ಗುಂಪು ಮಾಡಿಕೊಂಡು ಇಂತ ಒಂದು ಈ ಬಿತ್ತುವ ಕೂರಿಗಳನ್ನ ಅವರೇ, ಇದು ಒಂದು 80,000-90,000 ಇರಬಹುದು. ಸೊ ಗುಂಪಿನಲ್ಲಿ ಅವರು ಒಂದು ತಗೊಂಡು ಉಪಯೋಗಿಸ್ಕೊಂತ ಇದ್ದಾರೆ. ಅದರಿಂದ ಈ ಬಿತ್ತನೆ ಸಮಯದಲ್ಲಿ ಏನು ಈ ಬೇಡಿಕೆ ಉಂಟಾಗುತ್ತೆ, ಹೌದೌದು, ವಿಶೇಷವಾಗಿ ಈಗ ಬಹಳ ಕುಶಲ ಕರ್ಮಿ ಕೆಲಸಗಾರರಿಗೆ ಮತ್ತು ಈ ಎತ್ತು ಮಡಿಕೆ ಇದಕ್ಕೆಲ್ಲ ಸಾಕಷ್ಟು ಬೇಡಿಕೆ ಉಂಟಾಗುತ್ತೆ. ಅದನ್ನು ನಿವಾರಿಸ್ಕೋಬಹುದು, ನಿವಾರಿಸ್ಕೋಬಹುದು ಯಾಂತ್ರೀಕರಣದಿಂದ. ಬೇಗ ಬಿತ್ತನೆ ಮಾಡಬಹುದು, ಬೇಗ ಬಿತ್ತನೆ ಮಾಡಬಹುದು. ಅಂದ್ರೆ ಹದವನ್ನ ನಾವು ಉಳಿಸಿಕೊಂಡು. ಇನ್ನೊಂದು ಬಹಳ ಮುಖ್ಯವಾದ ಅಂದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂತ ಗಿಡಗಳ ಸಂಖ್ಯೆ, ಅದು ಬಹಳ ಮುಖ್ಯವಾದ್ದು. ತಾವು ತಿಳಿಸಿದ್ರಿ 40-50 ಕಿಲೋಗ್ರಾಮ್ ಬಿತ್ತನೆ ಬೀಜ ಬಳಸಬೇಕು. ಸೊ ಹಾಗಾಗಿ ಈ ಕುರಿಗೆಯಿಂದ ಬಿತ್ತಿದ್ರೆ ಶಿಫಾರಸು ಮಾಡಿರ್ತಕ್ಕಂತ ಗಿಡಗಳ ಸಂಖ್ಯೆಗಳನ್ನ ಕಾಪಾಡಬಹುದು. ಜೊತೆಗೆ ಕೈಯಿಂದ ಸುಲಿದಂತ ಬಿತ್ತನೆ ಬೀಜನೆ ಬಳಸೋದು ಒಳ್ಳೇದಲ್ವೇ? ಕೈಯಿಂದ ಸಾಕಷ್ಟು ಜನ ಅದನ್ನೇ ಮಾಡ್ತಾರೆ, ಬಟ್ ಇತ್ತೀಚೆಗೆ ಈ ಡಿಕಾಟಿಕೇಟರ್ಸ್ ಅಂತ ಸಿಪ್ಪೆ ಸುಲಿಯ ಅಂತವು ಚೆನ್ನಾಗಿ ಬಂದಿದ್ದಾವೆ. ಏನ್ ತೊಂದರೆ ಏನಾಗ, ಏನ್ ತೊಂದರೆ ಆಗಲ್ಲ, ಸಿಪ್ಪೆಗೆ ಏನು ಒಂದು ಎರಡು ಬೀಜ ಒಂದು ಡ್ಯಾಮೇಜ್ ಆದರೂ ಕೂಡ ಬಳಸಬಹುದು. ಬಿತ್ತನೆನು ಚೆನ್ನಾಗುತ್ತೆ, ಬಿತ್ತನೆನು ಚೆನ್ನಾಗಿ ಚೆನ್ನಾಗುತ್ತೆ, ಮತ್ತೆ ಮೊಳಕೆನೂ ಬರುತ್ತೆ, ಮೊಳಕೆನೂ ಬರುತ್ತೆ, ಏನ್ ತೊಂದರೆ ಇಲ್ಲ. ಅದೇ ರೀತಿಯಾಗಿ ನಮ್ಮ ಹಿರಿಯೂರಿನಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಇವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಡಾಕ್ಟರ್ ಮುರಳಿಗಿರಿಯಪ್ಪ ಅವರ, ಈ ನೆಲಗಡಲೆನಲ್ಲಿ ನಾವು ಎಷ್ಟು ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು ಅಂತೀರಿ? ಸೊ ಈಗ ಈ ಎಲ್ಲ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೆ ಖಂಡಿತ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಮಾರು 12-15 ಕ್ವಿಂಟಲ್ ವರೆಗೂ ಇಳುವರಿ ತೆಗಬಹುದು. ಅದೇ ರೀತಿಯಾಗಿ ನೀರಾವರಿ ಪ್ರದೇಶದಲ್ಲಿ 15-20 ಕ್ವಿಂಟಲ್ ವರೆಗೂ ಇಳುವರಿನ ಪಡೆಯಬಹುದು. ಇದು ಹೆಕ್ಟೇರ್ಗೆ, ಹೆಕ್ಟೇರ್ 2.5 ಎಕರೆಗೆ 2.5 ಎಕರೆಗೆ ಹೌದೌದೌದು. ರೈತ ಬಾಂಧವರೇ, ತಮಗೆ ಈ ನೆಲಗಡಲೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮೂಡಲಗಿರಿಯಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9632067656. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9632067656. ತುಂಬ ಸಂತೋಷ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ. ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೆಲಗಡಲೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ನೆಲಗಡಲೆ ತಳಿಗಳು ಮತ್ತು ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇದೀಗ ಕುರು ಸಾಕಣೆ ಕುರಿತು ಇದೀಗ ಒಂದು ಪಿಎಂ ಜಗದೀಶ್ ಅವರಿಂದ ಮಾಹಿತಿ ಕೇಳಿ ಕುರಿ ಸಾಕಣೆ ಕುರಿತಾಗಿ ಮಾಹಿತಿಯನ್ನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವಂತ ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರದಲ್ಲಿ ಆಗಸ್ಟ್ ತಿಂಗಳ ಮೊದಲನೇ ವಾರದಿಂದ 10 ದಿನಗಳ ಕಾಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕುರಿ ಸಾಕಾಣಿಕೆ ಕುರಿತು ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವಂತ 18-40 ವರ್ಷ ವಯಸ್ಸಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ತರಬೇತಿ ಉಚಿತವಾಗಿರುತ್ತೆ. ಉಚಿತ ಊಟ ಮತ್ತು ವಸತಿ ಸೌಕರ್ಯವನ್ನು ಶಿಬಿರಾರ್ಥಿಗಳಿಗೆ ಈ ತರಬೇತಿ ಕೇಂದ್ರದವರು ಏರ್ಪಡಿಸ್ತಾರೆ. ಅಭ್ಯರ್ಥಿಗಳು ಸ್ಥಳೀಯ ಭಾಷೆಯನ್ನು ತಿಳಿದವರಾಗಿರಬೇಕು. ಕನಿಷ್ಠ 8ನೇ ತರಗತಿ ಓದಿರಬೇಕಾಗತ್ತೆ. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಇದೇ ಶುಕ್ರವಾರ ದಿನಾಂಕ 31 ಬೆಳಗ್ಗೆ 10:30 ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಇಲ್ಲಿ ನಡೆಯುವಂಥ ನೇರ ಸಂದರ್ಶನಕ್ಕೆ ವಿದ್ಯಾರ್ಹತೆ ಮತ್ತು ವಿಳಾಸದ ದಾಖಲಾತಿಗಳೊಂದಿಗೆ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಸ್ಥೆಯನ್ನು ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 6-3-6-0-6-3-1-1-2-6. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 6 3 6060631126 ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ 8970476050 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 8970476050 ಗಮನಿಸಿ ಇದೇ ಶುಕ್ರವಾರ ದಿನಾಂಕ 31 ಬೆಳಗ್ಗೆ 10:30 ಈ ಒಂದು ತರಬೇತಿ ಶಿಬಿರಕ್ಕೆ ಅರ್ಹತೆ ಇರುವಂತಹ ಅಭ್ಯರ್ಥಿಗಳ ಆಯ್ಕೆ